ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12% ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೆಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5% ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22 ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5% ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18% ಜಿಎಸ್ಟಿ ಬದಲಾಗಿ ಶೇಕಡ 5% ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ರಾಷ್ಟೀಯ ಕೃಷಿ ಸಮ್ಮೇಳನ ರಬಿ ಬೆಳೆಗಳು 2025, ಅಂದರೆ ಹಿಂಗಾರಿ ಹಂಗಾಮಿನ ಬೆಳೆಗಳ ಕುರಿತು ಇಂದು ಮತ್ತು ನಾಳೆ ಕೇಂದ್ರ ಕೃಷಿ ಸಚಿವರ ಉಪಸ್ಥಿತಿಯಲ್ಲಿ ಎನ್ಎಎಸ್ಸಿ ಕಟ್ಟಡ ಸಂಕೀರ್ಣ ನವದೆಹಲಿಯಲ್ಲಿ ಜರುಗಲಿದ್ದು, ರಬಿಗೆ ಸಂಬಂಧಿಸಿದ ವಿವಿಧ ರೀತಿಯ ವಿಚಾರ ಸಂಕಿರಣಗಳು ನಡೆಯಲಿವೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದರೆ ರೈತ ಬಾಂಧವರೇ, ಇದೀಗ ಕೇಳಿ. ಶ್ವಾನಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಅವುಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಕುರಿತು ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಪ್ರಾಣಿ ಸ್ತ್ರೀರೋಗ ಹಾಗೂ ಪ್ರಸೂತಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸುಚಿತ್ರ ಬಿಆರ್ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುವರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುಚಿತ್ರ ಬಿಆರ್ ಅವರು ಇದ್ದಾರೆ. ಇವರು ಈಗ ಪ್ರಮುಖವಾಗಿ ಶ್ವಾನಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಅವುಗಳ ಒಂದು ಸಂತಾನ ಹರಣ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಇವತ್ತು ನಮಗೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ರೈತ ಬಾಂಧವರಲ್ಲಿ ಮತ್ತು ಶ್ವಾನ ಪ್ರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಸುಚಿತ್ರ ಬಿಆರ್, ಪ್ರಾಣಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪಶುವೈದ್ಯಕೀಯ ಕಾಲೇಜಲ್ಲಿ. ಸೊ ಇವತ್ತಿನ ಒಂದೊಂದು ಟಾಪಿಕ್ ಅಂದ್ರೆ, ಈ ಸಂಚಿಕೆಯಲ್ಲಿ ನಾನು ಶ್ವಾನ ಸಂತಾನೋತ್ಪತ್ತಿ ಮತ್ತು ಅವುಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತನಾಡ್ತಿದ್ದೇನೆ. ಇದು ಏನಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಇದು ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ಎಷ್ಟೋ ಜನರ ಬಳಿ ಸಾಕು ನಾಯಿ ಇರುತ್ತೆ, ಸ್ವಲ್ಪ ಜನ ಅದನ್ನ ಬ್ರೀಡಿಂಗ್ ಮಾಡಿಸ್ಲಿಕ್ಕೋಸ್ಕರನು ಸಾಕ್ತಾರೆ, ಅಥವಾ ನಿಮ್ ಮನೆಯಲ್ಲಿ ಶ್ವಾನ ಪ್ರಿಯರಿದ್ರು ನೀವು ಸಾಕ್ತೀರಾ. ಅದ್ರೊಳಗೆ ಹೇಗೆ ಸಂತಾನೋತ್ಪತ್ತಿ ಕ್ರಿಯೆ ಆಗತ್ತೆ, ಹೇಗೆ ಗರ್ಭ ಕಟ್ಟುತ್ತೆ, ಆಮೇಲೆ ನಿಮ್ಗೆ ಅದ್ರ ಮರಿ ಹಾಕಿಸುವಂತ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದಕ್ಕೆ ಏನು ಸೂಕ್ತ ಕ್ರಮಗಳನ್ನ ತಗೊಂಡು ಶಸ್ತ್ರಚಿಕಿತ್ಸೆ ಮಾಡೋದು, ಯಾವ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋದು ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಶ್ವಾನಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಯಾವಾಗ ಮತ್ತು ಹೇಗೆ ಆರಂಭವಾಗುತ್ತೆ ಅಂತ ಸ್ವಲ್ಪ ಹೇಳಿ ಮೇಡಮ್. ಮೊದಲಿಗೆ ಸಂತಾನೋತ್ಪತ್ತಿ ಬಗ್ಗೆ ಮಾತನಾಡೋದಂದ್ರೆ, ಶ್ವಾನ ಸರಿ ಸುಮಾರು 7-15 ತಿಂಗಳು ಹುಟ್ಟುಬಿಟ್ಟು 7-15 ತಿಂಗಳಿಗೆ ಫಸ್ಟ್ ಟೈಮ್ ಪ್ರೌಢಾವಸ್ಥೆಗೆ ಬರುತ್ತೆ. ಓಕೆ. ಸೊ ಇದು ಬಂದಾಗ ಹೆಂಗೆ ಅದ್ರದ್ದು ಏನೇನ್ ಚಿಹ್ನೆ ಇರುತ್ತೆ ಅಂತಂದ್ರೆ, ಯೋನಿಯಿಂದ ರಕ್ತಸ್ರಾವ ಆಗುತ್ತೆ. ಓಕೆ. ರಕ್ತ ಅಂತಂದ್ರೆ ಪ್ರಾಪರ್ ತುಂಬಾ ಡಾರ್ಕ್ ರಕ್ತ ಅಲ್ಲ, ಬಟ್ ಲೈಟ್ ಆಗಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಮತ್ತೆ ನಿಮ್ ಸುತ್ತಮುತ್ತಲಿನ ಏನಾದ್ರು ಗಣ್ಣಾಯಿ ಇದ್ರೆ ಗಣ್ಣಾಯಿ ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸುತ್ತೆ. ಸ್ವಲ್ಪ ಊಟ ಬಿಡೋದು, ಮೇವ್ ಅಂದ್ರೆ ಊಟ ನೀವೇನಾದ್ರು ಕೊಟ್ಟಾಗ ಊಟದ ಬಗ್ಗೆ ಅದ್ರ ಲಕ್ಷ ಇರೋದಿಲ್ಲ, ಸ್ವಲ್ಪ ನೀರ್ ಬಗ್ಗೆ ಲಕ್ಷ ಇರೋದಿಲ್ಲ, ಈ ತರ ಒಂದು ಅದ್ರದ್ದು ಚಿಹ್ನೆಗಳು ಕಾಣಿಸುತ್ತೆ. ಈ ತರ ಚಿಹ್ನೆ 7-15 ತಿಂಗಳೊಳಗೆ ನಿಮ್ ನಾಯಿ ಹುಟ್ಟಿ ಮರಿ ಹುಟ್ಟಿದ್ದು ಹೆಣ್ಣು ಮರಿಯಲ್ಲಿ ಕಂಡು ಬಂದ್ರೆ ಅದು ಪ್ರೌಢಾವಸ್ಥೆಗೆ ಬಂದಿದೆ ಅಂತ ಅರ್ಥ. ಸೊ ಇವಾಗ ಒಂದ್ಸಲಿ ಪ್ರೌಢಾವಸ್ಥೆಗೆ ಅದು ಬಂತಂದ್ರೆ, ಈ ತರ ಈ ಬ್ಲಡ್ ಡಿಸ್ಚಾರ್ಜ್ ಅಂತ ಹೇಳ್ದಲ್ಲ ವಿಸರ್ಜನೆ ಆಗೋದು, ಅದು 9-11 ದಿನ ಆಗುತ್ತೆ. ಸೊ ಸಮಟೈಮ್ಸ್ ಒಂದೊಂದು ನಾಯಿಗಳಲ್ಲಿ 1-20 ದಿನವರೆಗೂ ಆಗ್ಬೋದು, ನಾರ್ಮಲ್ ಅಂತ ಹೇಳ್ತೀವಿ. ಬಟ್ ಎಲ್ಲಾ ಆವರೇಜ್ ಸರಿ ಸುಮಾರಾಗಿ ನೋಡೋದಾದ್ರೆ 9-11 ದಿನ ಈ ತರ ಡಿಸ್ಚಾರ್ಜ್ ಆಗುತ್ತೆ. ಅದಾದ ನಂತರ ತದನಂತರ 11ನೇ ದಿನಕ್ಕೆ ಅದು ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ 7-8 ದಿನದೊಳಗೆ ಅದು ಗಂಡು ನಾಯಿ ಜೊತೆ ಸಂಪರ್ಕದಲ್ಲಿ ಬಂದ್ರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಈ ಶ್ವಾನಗಳಲ್ಲಿ ನಾವು ಬೆದೆಯ ಒಂದು ಲಕ್ಷಣಗಳಿಗೆ ಬಂದ್ರೆ, ಯಾವೆಲ್ಲ ಒಂದು ಚಿಹ್ನೆಗಳು ಮತ್ತೆ ಲಕ್ಷಣಗಳು ತೋರ್ತವೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಾನು ಮೊದಲನೇ ಹೇಳ್ದಾಗೆ ರಕ್ತಸ್ರಾವ ಆಗುತ್ತೆ ಯೂನಿಯಿಂದ, ಅಂದ್ರೆ ಯೂರಿನ್ ಮಾಡೋ ಜಾಗದಿಂದ ರಕ್ತಸ್ರಾವ ಆಗುತ್ತೆ. ಸೊ ಫ್ರಮ್ ದ ಬಿಗಿನಿಂಗ್ ಅಂದ್ರೆ ಫಸ್ಟ್ ಡೇ ಇಂದ 9-11 ದಿನವರೆಗೂ ಈ ರಕ್ತಸ್ರಾವ ಆಗ್ತಾ ಇರುತ್ತೆ. ಮತ್ತೆ ಬೀದಿಯಲ್ಲಿರೋ ನಾಯಿಗಳು ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ, ಅಥವಾ ಗಂಡ ನಾಯಿ ನಿಮ್ಮ ಕಾಂಪೌಂಡ್ ಹತ್ರ ಬಂದು ನಿಂತ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಮತ್ತೆ ಮೇವು ಕಮ್ಮಿ ಮಾಡೋದು, ನೀವು ಕೊಟ್ಟಿರೋ ಫುಡ್ ಬಗ್ಗೆ ಲಕ್ಷ್ಯ ಇರೋದಿಲ್ಲ, ನೀರ್ ಬಗ್ಗೆ ಲಕ್ಷ್ಯ ಇರೋದಿಲ್ಲ, ಅದು ಯಾವಾಗ್ಲೂ ಹೊರಗಡೆ ಹೋಗ್ಬೇಕು ಹೋಗ್ಬೇಕಂತೇಳಿ ಹರ್ಚೋದು, ಆತರ ಒಂದು ಚಿಹ್ನೆಗಳು ಈ ತರ ಈಟಿಗೆ ಬಂದ ಅಥವಾ ಬೆದೆಗೆ ಬಂದ ನಾಯಿಗಳಲ್ಲಿ ಕಂಡು ಬರ್ತದೆ. ಸೊ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂಶ ಅಂತಂದ್ರೆ, ಮೊದಲನೇ ಸಲ ಪ್ರೌಢಾವಸ್ಥೆಗೆ 7-15 ತಿಂಗಳೊಳಗೆ ಪ್ರೌಢಾವಸ್ಥೆಗೆ ಬಂದಿದ್ದ ನಾಯಿಗಳಲ್ಲಿ ನಾವು ಈ ನಾಯಿಗಳನ್ನ ಗಂಡು ನಾಯಿ ಜೊತೆ ಸಂಪರ್ಕ ಬರೋದನ್ನ ನಾವು ತಪ್ಪಿಸ್ಬೇಕು. ಯಾಕೆಂದ್ರೆ ಈ ಫಸ್ಟ್ ಟೈಮ್ ಬೆದೆಗೆ ಬಂದಿರೋ ನಾಯಿಗಳು ಇನ್ನ ಗರ್ಭಾಶಯ ಸ್ವಲ್ಪ ಡೆವಲಪ್ ಆಗ್ಬೇಕು ಅಥವಾ ಇನ್ನ ಚೆನ್ನಾಗಿ ಡೆವಲಪ್ ಆಗೋಕೆ ನಾವು ಟೈಮ್ ಕೊಡ್ಬೇಕು. ಸೊ ಯೂಶಲಿ ಫಸ್ಟ್ ಟೈಮ್ ಬಂದಿರೋದನ್ನ ನಾವು ಮೇಲ್ ಜೊತೆ ಅಂದ್ರೆ ಗಂಡು ನಾಯಿಗಳ ಜೊತೆ ಸಂಪರ್ಕ ಬರ್ದಿರೋ ನೋಡ್ಕೋಬೇಕಾಗತ್ತೆ. ಎರಡನೇ ಸಲಿ ಅಂದ್ರೆ ಮೊದಲನೇ ಸಲಿಗೂ ಎರಡನೇ ಸಲಿಗೂ 6-8 ತಿಂಗಳು ಅಂತರದಲ್ಲಿ ಮತ್ತೆ ಈಟಿಗೆ ಬರುತ್ತೆ, ಮತ್ತೆ ಬೆದೆಗೆ ಬರುತ್ತೆ. ಆ ಎರಡನೇ ಸಲಿ ಬೆದೆಗೆ ಬಂದಾಗ ಆತರ ನಾಯಿಗಳನ್ನ ನೀವು ಮರಿ ಹಾಕ್ಸೋ ಇಂಟ್ರೆಸ್ಟ್ ಇದ್ರೆ ನೀವು ಗಂಡು ನಾಯಿ ಜೊತೆ ಸಂಪರ್ಕದಲ್ಲಿ ಬಂದಾಗ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಅಂಶ ನೀವು ತುಂಬಾ ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಈಗ ಇದು ಮನೆಯಲ್ಲಿ ಸಾಕಿರುವಂತ ಒಂದು ಶ್ವಾನಗಳಿಗೆ ಮತ್ತೆ ಆಹಾರದ ಒಂದು ಕ್ರಮ ಈ ಒಂದು ಸಮಯದಲ್ಲಿ, ಅದಕ್ಕೆ ಆಹಾರದ ಬದಲಾವಣೆ ಅಥವಾ ಆಹಾರದ ಒಂದು ಕ್ರಮದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಿಕೊಡ್ಬೇಕಾ, ಅದು ಯಾವ ರೀತಿ ಅಂತ ಹೇಳ್ತೀರಾ ಮೇಡಮ್? ಇಲ್ಲ ಸರ್, ಅಂದ್ರೆ ಈಟಿಗೆ ಬಂದಾಗ ಏನು ಆಹಾರ ಬದಲಾವಣೆ ನಾವು ಯಾವತ್ತು ಅಡ್ವೈಸ್ ಮಾಡೋದಿಲ್ಲ. ನೀವು ಈಟಿಗೆ ಬಂದ್ಮೇಲೆ ಸೆಕೆಂಡ್ ಟೈಮ್ ಈಟಿಗೆ ಬೆದೆಗ್ ಬಂದ್ಮೇಲೆ ನೀವು ಕ್ರಾಸಿಂಗ್ ಮಾಡಿಸಿ 30 ದಿನ ಆದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂತೇಳಿ. ಪ್ರೆಗ್ನೆಂಟ್ ಇದ್ದಮೇಲೆ ಡಾಕ್ಟರ್ ನಾವು ಸಂಪರ್ಕ ಮಾಡಿದಾಗ, ವೆಟರ್ನರಿ ಡಾಕ್ಟರ್ ಸಂಪರ್ಕ ಮಾಡಿದಾಗ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಏನು ಆಹಾರದಲ್ಲಿ ಬದಲಾವಣೆ ಮಾಡ್ಬೇಕು. ಇದೆ ಎಷ್ಟೊಂದು ಕಮರ್ಷಿಯಲ್ ಅಂತಂದ್ರೆ ಹೊರಗಡೆ ಸಿಗುವಂತ ಫುಡ್ ಪ್ರೆಗ್ನೆಂಟ್ ನಾಯಿಗಳಿಗೆ ಸೀಮಿತವಾಗಿ ಕಮರ್ಷಿಯಲ್ ಡಯಟ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಅದು ಯಾವಾಗ ಅಂದ್ರೆ 30 ದಿನ ಆದ್ಮೇಲೆ ಕನ್ಫರ್ಮ್ ಆದ್ಮೇಲೆ ನಾವು ಹೇಳ್ತೀವಿ. ಯಾಕಂದ್ರೆ ಕ್ರಾಸಿಂಗ್ ಅಂದ್ರೆ ಮೇಲ್ ಗಂಡು ನಾಯಿ ಜೊತೆ ಬಿಟ್ಟ ತಕ್ಷಣ ಅದು ಪ್ರೆಗ್ನೆಂಟ್ ಆಗ್ಬೇಕಂತ ಇಲ್ಲ, ಸ್ವಲ್ಪ ಸಮಯದಲ್ಲಿ ಅದು ಪ್ರೆಗ್ನೆಂಟ್ ಆಗದೇನೂ ಇರ್ಬೋದು. ಆತರ ನಾಯಿಗಳಲ್ಲಿ ನೀವು ಸ್ಟಾರ್ಟಿಂಗ್ ಏನೇ ಅದು ಮೇವು ಚೇಂಜ್ ಮಾಡೋದು ಆತರ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. 30 ದಿನ ಆದ್ಮೇಲೆ ಕ್ರಾಸಿಂಗ್ ಆಗಿ 30 ದಿನ ಆದ್ಮೇಲೆ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಚೆಕ್ ಮಾಡಿಸಿ ಆಮೇಲೆ ಕಮರ್ಷಿಯಲ್ ಡಯಟ್ ನ ನಾವು ಪ್ರಿಸ್ಕ್ರೈಬ್ ಮಾಡಿದ ಕಮರ್ಷಿಯಲ್ ಡಯಟ್ ನ ನೀವು ತಿನ್ಸೋದ್ರಿಂದ ಮರಿಗಳ ಬೆಳವಣಿಗೆ ಚೆನ್ನಾಗಾಗತ್ತೆ ಮತ್ತೆ ಹಾಲು ತಾಯಿಯಲ್ಲಿ ಹಾಲು ಚೆನ್ನಾಗಿ ಬರುತ್ತೆ. ಗರ್ಭ ಕಟ್ಟಿಸುವ ಒಂದು ವಿಧಾನಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಶ್ವಾನಗಳಲ್ಲಿ? ಗರ್ಭ ಕಟ್ಟಿಸೋಕೆ ಅದೇ ನಾನು ಹೇಳ್ದಂಗೆ ಗಂಡು ನಾಯಿ ಜೊತೆ ಬಿಟ್ಟ ತಕ್ಷಣ ಅದು ಪ್ರೆಗ್ನೆಂಟ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಅಂದ್ರೆ ಈ ಪ್ರಮೇಯ 70-80% ಅಷ್ಟು ಚಾನ್ಸಸ್ ಇದೆ, ಇನ್ನ 20% ಶ್ವಾನಗಳು ಗರ್ಭ ಕಟ್ಟೋ ಚಾನ್ಸಸ್ ಇರೋದಿಲ್ಲ. ಸೊ ಈ ತರ ಏನ್ ಮಾಡ್ಬೇಕು ಈ ಸಮಯದಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಿಮ್ದು ಫಿಮೇಲ್ ಅಥವಾ ನಿಮ್ ಹೆಣ್ಣು ಶ್ವಾನ ಈಟಿಗೆ ಬಂದ್ಮೇಲೆ 4-5 ದಿನಕ್ಕೆ ಅಂದ್ರೆ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಡಿಸ್ಚಾರ್ಜ್ ಅಥವಾ ಯೋನಿಯಿಂದ ಡಿಸ್ಚಾರ್ಜ್ ಸ್ಟಾರ್ಟ್ ಆದ್ಮೇಲೆ ವಿಸರ್ಜನೆ ಸ್ಟಾರ್ಟ್ ಆದ್ಮೇಲೆ ಈ 4-5 ದಿನಕ್ಕೆ ನೀವು ಒಂದು ಲ್ಯಾಬ್ ಟೆಸ್ಟ್ ಮಾಡ್ತೀವಿ. ಇಲ್ಲೇ ನಮ್ಮ ಕಾಲೇಜಲ್ಲೇ ನಮ್ಮ ಪ್ರಾಣಿ ಪ್ರಸೂತಿ ವಿಭಾಗದಲ್ಲೇ ನಾವು ಒಂದು ಲ್ಯಾಬ್ ಟೆಸ್ಟ್ ಮಾಡ್ತೀವಿ. ನೀವು ನಾಯಿ ಕರ್ಕೊಂಬಂದ್ರೆ ನಿಮ್ಮ ಹೆಣ್ಣು ನಾಯಿ ಶ್ವಾನ ಕರ್ಕೊಂಬಂದಾಗ ಕಲೆಕ್ಟ್ ಮಾಡ್ಬಿಟ್ಟು ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಒಂದು ಲ್ಯಾಬ್ ಟೆಸ್ಟ್ ಮಾಡ್ತೀವಿ. ಆ ಲ್ಯಾಬ್ ಟೆಸ್ಟ್ ಒಂದು ಸಲಿಗೆ ನಿಮ್ಗೆ ರಿಪೋರ್ಟ್ ಕೊಡದೇ ಇರ್ಬೋದು, ಮತ್ತೆ 2 ದಿನ ಬಿಟ್ಟು ಮತ್ತೆ 2 ದಿನ ಬಿಟ್ಟು ಕರ್ಕೊ ಬರ್ಬೇಕಾಗತ್ತೆ. ಸೊ ನಾವು ಅದನ್ನ ಲ್ಯಾಬ್ ಟೆಸ್ಟ್ ಅಲ್ಲಿ ನೋಡ್ಬಿಟ್ಟು ಯಾವಾಗ ಹೆಣ್ಣು ನಾಯಿ ರೆಡಿ ಇದೆ ಅಂದ್ರೆ ಗಂಡು ನಾಯಿ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ಅಂತೇಳಿ ಒಂದು ಡೇಟ್ಸ್ ಕೊಡ್ತೀವಿ. ಆ ಡೇಟ್ ಅಲ್ಲಿ ನೀವು ಗಂಡು ನಾಯಿ ಜೊತೆ ಬಿಟ್ರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ 90-95% ಜಾಸ್ತಿ ಆಗುತ್ತೆ. ಓಕೆ, ಸೊ ನೀವು ಹಾಗೆ 9-11 ದಿನ ಅಥವಾ 13ನೇ ದಿನಕ್ಕೆ ಬಿಟ್ರೆ ಚಾನ್ಸಸ್ ಸ್ವಲ್ಪ ಕಡಿಮೆ. ಇದ್ರ ಜೊತೆಗೆ ಇನ್ನೊಂದು ಹಾರ್ಮೋನ್ ಎಸ್ಟಿಮೇಷನ್ ಅಂದ್ರೆ ಹಾರ್ಮೋನ್ ನ ಎಸ್ಟಿಮೇಟ್ ಮಾಡಿನೂ ನಾವು ಡೇಟ್ಸ್ ಕೊಡ್ತೀವಿ ನಿಮ್ಗೆ. ಈ ದಿನ ನೀವು ಗಂಡು ನಾಯಿ ಜೊತೆ ಸಂಪರ್ಕ ಬಂದ್ರೆ ನಿಮ್ಮ ಹೆಣ್ಣು ಶ್ವಾನ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಆ ಸಮಯದಲ್ಲಿ ನೀವು ಗಂಡು ನಾಯಿ ಜೊತೆ ಬಿಟ್ಟಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಲ್ಯಾಬ್ ಟೆಸ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಎಲ್ರೂ ಶ್ವಾನ ಪ್ರಿಯರು ಮತ್ತೆ ಸೊ ಬ್ರೀಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಶ್ವಾನವನ್ನೇ ನೆಚ್ಚಿಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ ಅಂತವ್ರು ಈ ಒಂದು ಫೆಸಿಲಿಟಿನ ನಮ್ಮ ಕಾಲೇಜಿಂದ ನೀವು ಪಡ್ಕೊಳ್ಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ಈ ಒಂದು ಗರ್ಭ ಕಟ್ಟುವಿಕೆ ಅಥವಾ ಗರ್ಭ ಕಟ್ಟಿದೆ ಇದು ಗರ್ಭವತಿ ಆಗಿದೆಯಾ ಇಲ್ಲ ಅಂತ ಅನ್ನೋದಕ್ಕೆ ಮತ್ತೇನಾದ್ರೂ ಬೇರೆ ಒಂದು ವಿಧಾನಗಳು ಇದಾವ ಮೇಡಮ್ ಅದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ? ಹೌದು ಸರ್, ಡೆಫಿನೆಟ್ಲಿ ಇದೆ. ನಾನು ಹೇಳ್ದೆ ನಿಮ್ಗೆ ಡೇಟ್ಸ್ ಕೊಡ್ತೀವಿ ನಾವು ಈಟಿಗೆ ಬಂದಿದ್ದ ಶ್ವಾನಗಳಲ್ಲಿ, ಆ ಡೇಟ್ ಅಲ್ಲಿ ನೀವು ಕ್ರಾಸಿಂಗ್ ಮಾಡಿಸ್ತೀರಾ ಅಂದ್ರೆ ಗಂಡ ನಾಯಿ ಜೊತೆ ಬಿಡ್ತೀರಾ, ಬ್ರೀಡಿಂಗ್ ಆಗುತ್ತೆ. ಗಂಡ ನಾಯಿ ಜೊತೆ ಬಿಟ್ಟು ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಎರಡು ಮೂರ್ ಸಲ ಡೇಟ್ ಕೊಡ್ತೀವಿ, ಮೂರ್ ಡೇಟ್ ಕೊಡ್ತೀವಿ. ಆ ಮೂರ್ ಡೇಟ್ ಅಲ್ಲಿ ಕ್ರಾಸಿಂಗ್ ಆದ್ಮೇಲೆ ಮೂರನೇ ಡೇಟ್ ಇಂದ 30 ದಿನದ ನಂತರ ನೀವು ನಾಯಿ ನಮ್ಗೆ ಹೆಣ್ಣು ಶ್ವಾನನ ಇಲ್ಲಿ ಕರ್ಕೊಂಬಂದ್ರೆ ಬೇರೆ ಬೇರೆ ವಿಧಾನ ಇದೆ, ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ. ನಮ್ಮಲ್ಲಿ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡೋ ಒಂದು ವಿಧಾನ ಫೆಸಿಲಿಟೀಸ್ ನಮ್ಮ ಹತ್ರ ಇದೆ. ಸೊ 30 ದಿನ ಆದ್ಮೇಲೆ ನೀವು ಕರ್ಕೊಂಬಂದ್ರೆ ನಾವು ಸ್ಕ್ಯಾನಿಂಗ್ ಮಾಡಿ ಮತ್ತು ಬೇರೆ ವಿಧಾನನ ಅನುಸರಿಸಿ ಪ್ರೆಗ್ನೆಂಟ್ ಇದ್ದಾಳ ಅಂದ್ರೆ ನಿಮ್ಮ ಶ್ವಾನ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂತೇಳಿ ನಾವು ಕನ್ಫರ್ಮ್ ಆಗಿ ಹೇಳ್ತೀವಿ. ಓಕೆ, ಸೊ ಅದು ಒಂದು ವಿಧಾನ, ನಮ್ಮ ಫೆಸಿಲಿಟೀಸ್ ಇದೆ. ಸೊ ಹೇಗೆ ನೀವು ಡೇಟ್ಸ್ ತಗೊಳ್ಲಿಕ್ಕೆ ನಮ್ಮ ಹತ್ರ ಬರ್ತೀರಾ, ಅದೇ ರೀತಿ ಪ್ರೆಗ್ನೆಂಟ್ ಇದೆಯಾ ಗರ್ಭ ಕಟ್ಟಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಲಿಕ್ಕೂ ನೀವು ನಮ್ಮ ಹತ್ರ ಬಂದ್ರೆ ನಮ್ಮ ಹತ್ರ ಇರುವಂತ ಫೆಸಿಲಿಟೀಸ್ ಯೂಸ್ ಮಾಡಿ ನಿಮ್ಗೆ 100% ಡಯಾಗ್ನೋಸಿಸ್ ನಾವು ಕೊಡ್ತೀವಿ. ಇದು ಕೇವಲ ಒಂದು ಮನೆಯಲ್ಲಿ ಸಾಕ್ತಕ್ಕಂತ ಮನೆಯಲ್ಲಿ ಏನು ಸ್ನಾನಗಳನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ? ತುಂಬಾ ಸ್ನಾನ ಪ್ರಿಯರಿಗೆ ಇದು. ಆಮೇಲೆ ಈಗ ಗರ್ಭಾವಸ್ಥೆಯ ಒಂದು ಸ್ನಾನಗಳಿಗೆ ಯಾವ ರೀತಿ ನಾವು ಪಾಲನೆ ಮತ್ತು ಪೋಷಣೆ ಮಾಡ್ಬೇಕನ್ನೋದು ಸ್ವಲ್ಪ ಹೇಳಿ ಸರ್. ಅದು ಗರ್ಭಾವಸ್ಥೆ ಪ್ರೆಗ್ನೆಂಟ್ ಆದ್ಮೇಲೆ ನಾವು ಪಾಲನೆ ಪೋಷಣೆ ಮಾಡೋದಕ್ಕಿಂತ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ನಾವು ಸ್ವಲ್ಪ ಕ್ರಮಗಳನ್ನ ಕೈಗೊಳ್ಬೇಕು. ನಿಮ್ಮ ಶ್ವಾನಗಳಲ್ಲಿ ವ್ಯಾಕ್ಸಿನೇಷನ್ ಏನಾದ್ರೂ ಡ್ಯೂ ಇದ್ರೆ ಅಂದ್ರೆ ಚುಚ್ಚುಮದ್ದು ಹಾಕ್ಸ್ತಿವಲ್ಲ, ಎಷ್ಟೊಂದು ಡಿಸೀಸಸ್ಗೆ ಚುಚ್ಚುಮದ್ದು ಅಂತ ಹಾಕ್ಸ್ತಿವಿ. ಶ್ವಾನಗಳು ಈಟಿಗೆ ಬಂದ ತಕ್ಷಣ ಏನಾದ್ರೂ ನೆಕ್ಸ್ಟ್ ಇನ್ನ 2 ತಿಂಗಳಲ್ಲಿ ನಿಮ್ ಶ್ವಾನಗಳಿಗೆ ಚುಚ್ಚುಮದ್ದು ಮಾಡಿಸುವಂತ ಡ್ಯೂ ಇದ್ರೆ ಈಟಿಗೆ ಬಂದ ಬೆದೆಗೆ ಬಂದ ತಕ್ಷಣ ನೀವು ಚುಚ್ಚುಮದ್ದು ಹಾಕ್ಸ್ಬೇಕು. ಮತ್ತೆ ಹೊಟ್ಟೆ ಹುಳು ಜಂತು ಔಷಧಿನೂ ಆ ಟೈಮಲ್ಲೇ ಕೊಡಿಸ್ಬೇಕು, ಯಾಕಂದ್ರೆ ಒಂದ್ಸಲ ಪ್ರೆಗ್ನೆಂಟ್ ಆದ್ಮೇಲೆ ಅದು ಸೇಫ್ ಅಲ್ಲ. ಚುಚ್ಚುಮದ್ದು ಹಾಕ್ಸೋದು ಅಥವಾ ಜಂತುಗಳಿಗೆ ಔಷಧಿ ಹಾಕ್ಸೋದು ಅಷ್ಟು ಸೇಫ್ ಅಲ್ಲ. ಸೊ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ಈ ವಿಧಾನಗಳನ್ನ ನೀವು ಕೈಗೊಳ್ಬೇಕಾಗತ್ತೆ. ಆಮೇಲೆ ನಾವು ಹೇಳಿದ ರೀತಿ ಕ್ರಾಸಿಂಗ್ ಮಾಡಿಸಿ 30 ದಿನ ಆದ್ಮೇಲೆ ಪ್ರೆಗ್ನೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ವಿ. ಚೆಕ್ ಮಾಡಿಸಿದ್ಮೇಲೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ನಿಮ್ಗೆ ಪಶುವೈದ್ಯಾಧಿಕಾರಿಗಳು ನಿಮ್ಗೆ ಎಷ್ಟೊಂದು ಫುಡ್ ಬರುತ್ತೆ ಅಂದ್ರೆ ಸ್ಪೆಷಲ್ ಫುಡ್ ಪ್ರೆಗ್ನೆಂಟ್ ಇರೋ ಅಂತ. ಹೌದು, ಪ್ರೆಗ್ನೆಂಟ್ ಇರೋ ನಾಯಿಗಳಿಗೆ ಸ್ಪೆಷಲ್ ಫುಡ್ ಎಲ್ಲ ಇದೆ. ಮತ್ತೆ ಸಿರಪ್ ಎಲ್ಲ ಬರುತ್ತೆ, ಅದೇ ಯಾಕಂದ್ರೆ ಸಪ್ಲಿಮೆಂಟ್ ಆಗಿ ಕೊಡ್ಲಿಕ್ಕೆ, ಯಾಕಂದ್ರೆ ಒಳಗಡೆ ಮರಿಗಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ತಾಯಿನೂ ಕುಗ್ಗಬಾರ್ದು. ಆಮೇಲೆ ತಾಯಿ ಮರಿಗಳು ಹಾಕುವಾಗ್ಲೂ ಏನು ತೊಂದರೆ ಆಗ್ಬಾರ್ದು, ಮರಿ ಹಾಕಿದ್ಮೇಲೂ ಹಾಲು ಉಣಿಸುವ ತಾಯಿಗಳು ಹೆಲ್ದಿ ಆಗಿರ್ಬೇಕು ಅನ್ನೋದಕ್ಕೆ ಒಂದು ಎಷ್ಟೊಂದು ಕಂಪನಿಗಳಿಂದ ಫುಡ್ ಬರುತ್ತೆ ತಯಾರಿಸಿದ್ದಾರೆ, ಆತರ ಫುಡ್ ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಇದರಲ್ಲಿ ಅದಕ್ಕೆ ಆಹಾರ ಕ್ರಮದಲ್ಲಿ ಕೂಡ ಬದಲಾವಣೆ ಆಗ್ಬೇಕು, ದುಪ್ಪಟ್ಟು ಆಹಾರ ಕೂಡ ಸೇವಿಸುತ್ತೆ, ಜೊತೆಗೆ ಬೇರೆ ಒಂದು ಪೋಷಕಾಂಶಗಳು ಅದಕ್ಕೆ ಅಗತ್ಯ ಇದೆ ಅಂತ ಹೇಳ್ತೀರಾ? ಪೋಷಕಾಂಶಗಳ ಅಗತ್ಯ ಇದೆ. ಸೊ ಅದಕ್ಕೋಸ್ಕರ ಸಿರಪ್ ಮತ್ತೆ ಅದಕ್ಕೆ ಏನೇನು ಅಗತ್ಯ ಇದೆ ಅದನ್ನ ನಾವೆಲ್ಲ ಪ್ರಿಸ್ಕ್ರೈಬ್ ಮಾಡ್ತೀವಿ. ನೀವು ಈ ವಿಧಾನಗಳನ್ನೆಲ್ಲ ಅನುಸರಿಸಿದ್ರೆ ಮರಿ ಹಾಕುವಾಗ್ಲೂ ತೊಂದರೆ ಆಗುದಿಲ್ಲ, ಮತ್ತೆ ಕುಗ್ಗೋದಿಲ್ಲ, ತಾಯಿನೂ ಕುಗ್ಗೋದಿಲ್ಲ, ಮರಿಗಳ ಬೆಳವಣಿಗೆನು ಚೆನ್ನಾಗುತ್ತೆ. ಈಗ ಕೆಲವೊಬ್ರು ನಮಗ್ ಮರಿ ಬೇಡಪ್ಪ, ನಾವು ಇದನ್ನ ಹಿಂಗೆ ಸಾಕ್ತಿವಿ, ನಾವು ನಮ್ಗೆ ಸಂತಾನ ಒಂದು ಅಭಿವೃದ್ಧಿ ಪಡಿಸೋಕೆ ಬೇಡ ಅಂತ ಅನ್ನೋರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಿಂದ ಅವರು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡ್ಬೇಕು, ಮತ್ತೆ ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಮತ್ತೆ ಏಕೆ ಅಂತ ಅಂಬುದು ಸ್ವಲ್ಪ. ತುಂಬಾ ರೈತ ಬಾಂಧವರು ಅಥವಾ ಶ್ವಾನ ಪ್ರಿಯರಿಗೆ ಏನಂದ್ರೆ ಒಂದು ಡೌಟ್ ಇರುತ್ತೆ, ಮರಿ ಹಾಕ್ಸ್ಬೇಕಾ ಬೇಡವಾ ಅಂತೇಳಿ. ಅದು ಒಂದು ಮಿಸ್ಕನ್ಸೆಪ್ಷನ್ ಇದೆ, ಅಂದ್ರೆ ಮರಿ ಒಂದ್ಸಲಿನಾದ್ರೂ ಅದನ್ನ ಗರ್ಭ ಕಟ್ಟಬೇಕು ಅನ್ನೋದು ಸ್ವಲ್ಪ ಜನ ಹೇಳ್ತಾರೆ. ಸೊ ಸೈಂಟಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಆ ತರದ ಯಾವ್ದು ಇಲ್ಲ. ನಿಮ್ಗೆ ಮರಿ ಹಾಕ್ಸ್ಬೇಕು ಹಾಕ್ಸ್ಬಾರ್ದು ಅನ್ನೋದು ನಿಮ್ಮ ಅಂದ್ರೆ ಶ್ವಾನ ಪ್ರಿಯರು ಅಥವಾ ಶ್ವಾನ ಸಾಕ್ತಾ ಇರೋರದ್ದು ಡಿಸಿಷನ್ ಅದು. ಓಕೆ, ಸೊ ಒಂದ್ಸಲಿ ಗರ್ಭ ಕಟ್ಟಲೇಬೇಕನ್ನೋದು ಯಾವ್ದು, ಅದು ಒಂದು ಮೂಢನಂಬಿಕೆ, ಆ ತರದೆಲ್ಲ ಯಾವ್ದು ಇಲ್ಲ. ಅದು ಮೊದಲನೇದಾಗಿ ನಿಮ್ಗೆ ಮರಿ ಬೇಕಂತಂದ್ರೆ ನಾನು ಈಗ ಇಷ್ಟೊತ್ತು ಹೇಳಿದ್ದ ರೀತಿಯಲ್ಲಿ ನೀವು ಮರಿ ಹಾಕ್ಸ್ಬೋದು. ಮರಿ ಬೇಡ ಅನ್ನೋದಾದ್ರೆ ಬೆದೆಗೆ ಬಂದು 2 ತಿಂಗಳ ನಂತರ ನೀವು ಇಲ್ಲಿ ಕಾಲೇಜಿಗೆ ನಮ್ಮ ಪ್ರಾಣಿ ಪ್ರಸೂತಿ ವಿಭಾಗಕ್ಕೆ ಕರ್ಕೊಂಬಂದ್ರೆ 2 ತಿಂಗಳ ನಂತರ ಬ್ಲಡ್ ಟೆಸ್ಟ್ ಮಾಡಿಸಿ ನಾವು ನಿಮ್ಗೆ ಡೇಟ್ ಕೊಡ್ತೀವಿ, ಅಂದ್ರೆ ಪೋಸ್ಟಿಂಗ್ ಯಾವಾಗ ಆಪರೇಷನ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಡೇಟ್ ಹೇಳ್ತೀವಿ. ಅವತ್ತಿನ ದಿನ ಬಂದು ಆಪರೇಷನ್ ಮಾಡಿಸ್ಬಿಟ್ರೆ ತುಂಬಾ ಅನುಕೂಲ, ಇಲ್ಲ ಅಂದ್ರೆ ಎವ್ರಿ ಟೈಮ್ ಅದೇ ಮತ್ತೆ ಮತ್ತೆ 6 ತಿಂಗಳಿಂದ 8 ತಿಂಗಳಿಗೆ ಒಂದ್ಸಲಿ ಬೆದೆಗೆ ಬರ್ತಾ ಇರುತ್ತೆ, ಯೋನಿಯಿಂದ ವಿಸರ್ಜನೆ ಆಗ್ತಾ ಇರುತ್ತೆ. ಇದು ನೋಡ್ಲಿಕ್ಕೂ ಒಂಥರ ಚೆನ್ನಾಗಿ ಅನ್ಸಲ್ಲ, ಯಾಕಂದ್ರೆ ಮನೆಯಲ್ಲಿ ಮಕ್ಳು ಇರ್ತಾರೆ ಅಥವಾ ಬೀದಿ ನಾಯಿಗಳು ಕಾಟ ಬೇರೆ, ಬೇರೆ ಗಂಡ ನಾಯಿ ಬಂದು ನಿಮ್ಮ ಮನೆ ಮುಂದೆ ಬೊಗಳೋದು ನಿಲ್ಲೋದು ಈ ತರ ಎಲ್ಲ ಪ್ರಾಬ್ಲಮ್ಸ್ ಒಂದೇ ಸಲ ನಾವು ನಿಲ್ಲಿಸ್ಬೋದು. ಅಂದ್ರೆ ಆಪರೇಷನ್ ಮಾಡಿಸೋದ್ರಿಂದ, ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ. ಅದಕ್ಕೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತಾನು ಹೇಳ್ತೀವಿ, ಆಪರೇಷನ್ ಅಥವಾ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಈ ಫೆಸಿಲಿಟಿ ನಮ್ಮ ಕಾಲೇಜಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನಿಮ್ಗೆ ಒದಗಿಸ್ತಾ ಇದ್ದೀವಿ. ಎಲ್ರೂ ಇದ್ರದ್ದು ಅನುಕೂಲ ಪಡ್ಕೋಬೇಕಾಗಿ ನಾನು ಈ ರೀತಿ ಹೇಳ್ತೀನಿ. ಇನ್ನ ಒಂದು ಏನು ಅಡ್ವಾಂಟೇಜ್ ಅಂತಂದ್ರೆ, ಆಪರೇಷನ್ ಮಾಡಿಸೋದ್ರಿಂದ ನಿಮ್ಗೆ ಮರಿಬೇಡ ಅಂದ್ರೆ ಆಪರೇಷನ್ ಮಾಡಿಸೋದ್ರಿಂದ ಮುಂದೆ ಕಾಲಕ್ರಮೇಣ 5 ವರ್ಷ ಆಯ್ತು 6 ವರ್ಷ ಆಯ್ತು ನಿಮ್ಮ ಶ್ವಾನಗೆ, ನಿಮ್ಮ ಹೆಣ್ಣು ಶ್ವಾನಗೆ ಅಂದ್ರೆ ಅದ್ರದ್ದು ಗರ್ಭದಲ್ಲಿ ಕ್ಯೂ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಒಂದು ಪಯೋಮೆಟ್ರ ಅಂತ ಒಂದು ಕಂಡೀಷನ್ ಇದೆ. ಆ ಪಯೋಮೆಟ್ರ ಬಂದ ಮೇಲೆ ನಾಯಿಗಳಲ್ಲಿ ಬೇರೆ ಎಲ್ಲ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದ್ರೆ ತಡೆಗಟ್ಟಲಿಕ್ಕೆ ಈ ಪಯೋಮೆಟ್ರ ಅಂತ ಒಂದು ಕಂಡೀಷನ್, ಇದು ತುಂಬಾ ತುಂಬಾ ಬ್ಯಾಡ್ ಡಿಸೀಸ್ ಇದು. ಸೊ ಇದನ್ನ ಒಂದು ತಡೆಗಟ್ಟಲಿಕ್ಕೆನು ನಾವು ಮುಂಚೆನೆ ಆಪರೇಷನ್ ಮಾಡಿಸ್ಬಿಟ್ರೆ ಈ ಈ ಕ್ಯೂ ತುಂಬಿಕೊಳ್ಳೋ ರೋಗ ಬರೋದಿಲ್ಲ. ಮತ್ತೆ ಇನ್ನೊಂದು ಅಂದ್ರೆ ಬೀದಿ ನಾಯಿ ಜೊತೆ ಕ್ರಾಸ್ ಮಾಡಿದಾಗ ಒಂದು ಕ್ಯಾನ್ಸರ್ ಅಂತ ಬರುತ್ತೆ. ಓಕೆ, ಆ ಕ್ರಾಸಿಂಗ್ ಮಾಡಿದ್ದು ಹೆಣ್ಣು ಶ್ವಾನಗಳಲ್ಲೂ ಯೋನಿ ಭಾಗದಲ್ಲಿ ಓಕೆ ಕ್ಯಾನ್ಸರ್ ಇರುತ್ತೆ. ಸೊ ನೀವು ಮುಂಚೆನೆ ಆಪರೇಷನ್ ಮಾಡಿಸ್ಬಿಟ್ರೆ ಅಂದ್ರೆ ಈಟಿಗೂ ಬರೋದಿಲ್ಲ, ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಅಂತ ನಾಯಿಗಳಲ್ಲಿ ಈ ಟಿವಿಟಿ ಅಂತ ಒಂದು ಕ್ಯಾನ್ಸರ್ ರೋಗ ಹರಡೋದಿಲ್ಲ. ಮತ್ತೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಒಂದೊಂದ್ಸಲ ಚಾನ್ಸಸ್ ಇರುತ್ತೆ. ಅಂದ್ರೆ ನಾಯಿಗೆ ಶ್ವಾನಗಳು ಸ್ವಲ್ಪ ಏಜ್ ಆಗ್ತಾ ಆಗ್ತಾ 7 ವರ್ಷ 8 ವರ್ಷ ಆಗ್ತಾ ಆಗ್ತಾ ಗರ್ಭಕೋಶದಲ್ಲಿ ಮತ್ತೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಅಂಡಾಶಯ ಅಥವಾ ಗರ್ಭಕೋಶದಲ್ಲಿ. ಈ ತರ ಚಾನ್ಸ್ ಅಂದ್ರೆ ಈ ತರ ಕ್ಯಾನ್ಸರ್ ಬರೋ ಒಂದು ಪ್ರಮೇಯನು ನೀವು ಆಪರೇಷನ್ ಮಾಡಿಸ್ಬಿಟ್ರೆ ಇರೋದಿಲ್ಲ. ಇದೆಲ್ಲ ಅಡ್ವಾಂಟೇಜ್ ಸಂತಾನ ಹರಣ ಚಿಕಿತ್ಸೆ ಮಾಡಿಸೋದ್ರಿಂದ ಇದೆಲ್ಲ ಅಡ್ವಾಂಟೇಜ್ ಇರುತ್ತೆ. ಇದು ಹೇಳಿದ್ರೆ ಇಷ್ಟೊತ್ತಿನಾಗೆ ಏನಂತಂದ್ರೆ ನಾವು ಮನೆಯಲ್ಲಿ ಸಾಕ್ತಕ್ಕಂತ ಒಂದು ಶ್ವಾನಗಳಿಗೆ ಈ ತರ ಮಾಡಬಹುದಂತ. ಈಗ ಬೀದಿ ನಾಯಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಪಶುವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತೆ ಸಂಘ ಸಂಸ್ಥೆಗಳು ಜೊತೆಗೆ ಪಶು ಸಂಗೋಪನೆ ಇಲಾಖೆ ಇದರ ಜೊತೆಗೆ ತಾವು ಸೇರಿ ಏನು ಒಂದು ಶಸ್ತ್ರ ಚಿಕಿತ್ಸೆ ಅಥವಾ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆ ಬಗ್ಗೆ ಮತ್ತೆ ಇದರ ಒಂದು ನಿರ್ವಹಣೆ ಬಗ್ಗೆ ಯಾವೊಂದು ಕ್ರಮ ನೀವು ಅನುಸರಿಸ್ತಾ ಇದ್ದೀರಿ ಅಥವಾ ಯಾವೊಂದು ಯೋಜನೆಗಳು ಹಾಕೊಂಡಿದ್ದೀರಿ ಮೇಡಮ್? ಸರ್, ಇದು ಪಶುವೈದ್ಯ ಕಾಲೇಜ್ ಮಹಾವಿದ್ಯಾಲಯದಿಂದ ನಾವು ಯಾವ್ದು ಆತರ ಒಂದು ಪ್ರೊಸೀಜರ್ ನಾವು ಫಾಲೋ ಮಾಡೋದಿಲ್ಲ, ಯಾಕಂದ್ರೆ ಇದು ಪ್ಯೂರ್ಲಿ ಗವರ್ಮೆಂಟ್ ಬೇಸ್ಡ್. ಸೊ ಇಲ್ಲಿ ಏನಂದ್ರೆ ನಾಯಿಗಳನ್ನ ಕರ್ಕೊಂಬಂದು ಓನರ್ ಅಂದ್ರೆ ಯಾರು ಅದ್ರ ಬಗ್ಗೆ ಸಾಕಿರ್ತಾರೆ ಅಂತವ್ರಿಗೆ ನಾವು ಈ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಓನರ್ ಡಾಗ್ಸ್ ಅಂತ ಹೇಳ್ತೀವಿ, ಅವರು ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗತ್ತೆ. ಕಾಲೇಜಲ್ಲಿ ಒಂದಿಷ್ಟ ನಿರ್ದಿಷ್ಟವಾಗಿ ಇಷ್ಟಿಷ್ಟು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಹೌದೌದು, ಆ ಅಮೌಂಟ್ ನ ನೀವು ಇಲ್ಲಿ ಪೇ ಮಾಡಿದ್ರೆ ನಾವು ಆಪರೇಷನ್ ಮಾಡಿ ಕೊಡ್ತೀವಿ. ಈ ತರ ಬೀದಿ ನಾಯಿಗಳಲ್ಲಿ ನೀವು ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಸಂತಾನ ಹರಣ ಅಂದ್ರೆ ವೆಟರ್ನರಿ ಹಾಸ್ಪಿಟಲ್ಸ್ ಇದೆ, ಮತ್ತೆ ಮುನ್ಸಿಪಾಲಿಟಿ ಅಥವಾ ಕಾರ್ಪೊರೇಷನ್ ಅವ್ರಿಗೆ ಅಲ್ಲಿ ಹೋಗಿ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಒಳ್ಳೇದು ಡಾಕ್ಟರ್ ಸುಚಿತ್ರ ಬಿಆರ್ ಅವರೇ. ಇದುವರೆಗೆ ತಾವು ಶ್ವಾನಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಅವುಗಳಲ್ಲಿ ನಾವು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಯಾವ ರೀತಿಯಿಂದ ಮಾಡಬೇಕು, ಯಾವಾಗ ಮಾಡಬೇಕು, ಗರ್ಭ ಕಟ್ಟಿಸೋಕೆ ಏನೆಲ್ಲ ಒಂದು ವಿಧಾನಗಳಿದ್ದಾವೆ, ಮತ್ತೆ ಈ ಒಂದು ಮಹಾವಿದ್ಯಾಲಯದಲ್ಲಿ ಯಾವೊಂದು ಅನುಕೂಲಗಳಿದ್ದಾವೆ ಅವರಿಗೆ, ಈ ಶ್ವಾನ ಪ್ರಿಯರಿಗೆ ಗರ್ಭ ಧಾರಣೆಯಾಗಿರೋದು ಒಂದು ಗುರುತಿಸುವಿಕೆ ಆಗಿರಲಿ, ಅದರ ಒಂದು ನಿರ್ವಹಣೆ ಆಗಿರಲಿ, ಮತ್ತೆ ಸಂತಾನ ಹರಣ ಚಿಕಿತ್ಸೆ ಆದ್ಮೇಲೆ ಕೂಡ ಯಾವ ರೀತಿಯಿಂದ ಅದಕ್ಕೆ ನಾವು ಜೋಪಾನ ಮಾಡಬೇಕು ನೋಡ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ತಾವು ಸಂಪೂರ್ಣವಾಗಿ ನಮ್ಮ ಶ್ವಾನ ಪ್ರಿಯರಿಗೆ ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಶ್ವಾನ ಪ್ರಿಯರಲ್ಲಿ ಈ ಮೂಲಕ ನಾನು ತಿಳಿಸ್ಕೊಟ್ಟಿದ್ಕೆ ತುಂಬಾ ವಂದನೆಗಳು. ಸೊ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನೀವು ತಗೋಬಹುದು, 9480315297. ಥ್ಯಾಂಕ್ ಯು, ವಂದನೆಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಇದುವರೆಗೂ ಶ್ವಾನಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಅವುಗಳ ಸಂತಾನ ಹರಣ ಚಿಕಿತ್ಸೆ ಕುರಿತು ಪಶು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಪ್ರಾಣಿ ಸ್ತ್ರೀರೋಗ ಹಾಗೂ ಪ್ರಸೂತಿ ವಿಭಾಗದಲ್ಲಿ